ಅಲ್ಲಿಗೂ ನಮ್ಮ ಫ್ಯಾಟ್ ಎಸ್ ಎನ್ ಎಫ್ ಅಂತೂ ಯಾವ ಕಡಿಮೆ ಇಲ್ಲ ಸರ್. ಅದ್ರ ತಕ್ಕಂಗೆ ಗುಣಮಟ್ಟ ಹಂಗೆ ಫುಡ್ ಮತ್ತೆ ಮಿನರಲ್ ಮಿಕ್ಸರ್ ಮತ್ತೆ ಇಲ್ಲಿ ಕ್ಯಾಟಲ್ ಫೀಡಿಂಗ್ ಇನ್ನೂ ಎರಡ್ ತರ ಇದೆ ಸರ್ ಅದ್ರಲ್ಲಿ. ಮತ್ತೆ ಸರ್ ರೇಷ್ಮೆ ಇದು ಸೊಪ್ಪು ಹಾಕ್ತಿವಿ, ಅಲ್ಲಿಂದ ನೆಲ್ ತೋಡು ರೇಷ್ಮೆ ಸೊಪ್ಪು ಆಕಳುಗಳು ತಿಂತವೆ. ಹೌದು ಸರ್, ಒಳ್ಳೆ ಫ್ಯಾಟ್ ಅಂಡ್ ಎಸ್ ಎನ್ ಎಫ್ ಬರುತ್ತಾ ಹಾಲನ್ನು ಇನ್ಕ್ರಿಮೆಂಟ್ ಆಗುತ್ತೆ, ಒಳ್ಳೆ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲಿವರೆಗೂ ಫ್ಯಾಟ್ ಎಸ್ ಎನ್ ಎಫ್ ಮೂರ ಐದು ಕಡಿಮೆ ಅಂತ ಯಾವಾಗ ಬರ, ಮೂರ ಐದು ನಾಲ್ಕು ಫ್ಯಾಟ್ ವರೆಗೆ ಇರುತ್ತೆ. ಆರು ಫ್ಯಾಟ್ ವರೆಗೆ ಹಸು ಬಡವ್ರಿಗೆ ಬಹಳ ಕಡಿಮೆ ಸರ್. ಎಮ್ಮೆ ಮಾತ್ರ ಹಸು ಇದು ಆರು ಫ್ಯಾಟ್ ಬರುತ್ತೆ, ನಮ್ಮ ಹಸು ಸಮೇತ ಆರು ಫ್ಯಾಟ್ ಬರುತ್ತೆ. ಪಶುಭಾಗ್ಯ ಯೋಜನೆಯಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಸರ್, ಖಂಡಿತವಾಗಿ ತೆರೆದಿದೆ. ಆರ್ಥಿಕವಾಗಿ ಸುಧಾರಣೆ ಹೊಂದಿದೆ, ಸುಧಾರಣೆ ಹೊಂದಿದೆ ಸರ್. ಇವತ್ತಿನ ಸುಧಾರಣೆ ಅದರಲ್ಲಿಂದನೇ ಸುಧಾರಣೆ ಆಗಿದೆ ಸರ್. ಏನು ಕೈ ಕೊಟ್ಟರು ಹಸು ಅಂತ ಹಾಲಿಂದ ಮಾತ್ರ ಕೈ ಕೊಡಕ್ಕೆ ಸಾಧ್ಯನೇ ಇಲ್ಲ ಸರ್. ಕೆಲವರು ಎಲ್ಲರೂ ಉಪಕಸಬು ಉಪಕಸಬ ಉಪಕಸಬ ಅಲ್ಲ ಸರ್, ಅದು ಅದು ಕಸಬೆ ಮುಖ್ಯ ಕಸಬೆ ಆಗಿ ಅದು ನಮಗೆ ಪರಿಣಾಮ ಆಗಿದೆ, ಮುಖ್ಯ ಕಸಬಾಗಿ ಪರಿಣಾಮ ಆಗಿದೆ. ಇದುವರೆಗೆ ಅದು ಬಿಟ್ಟರೆ ಏನಿಲ್ಲ, ಬೆಳಗ್ಗೆ ಐದು ಗಂಟೆಗೆ ಹೇಳಿದ್ನಪ್ಪ ಅಂದ್ರೆ ಐದುವರೆಗಿಂದ ಎಲ್ಲ ಕೆಲಸ ಕ್ಲೋಸ್ ಸರ್. ಅಲ್ಲಿಂದ ಆರು ಗಂಟೆ ಡೈರಿ ಬಿಡ್ತೀವಿ, ಡೈರಿ ಮುಗಿಸಿದ ಏಳು ಏಳು ಕೆಲಸ ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ಸರ್. ಮತ್ತೆ ಈಗ ರೇಷ್ಮೆನೂ ಇದೆ, ಆ ಕೆಲಸ ಎಲ್ಲ ನಡೀತದೆ. ಅಲ್ಲಿಂದ ಐದು ಗಂಟೆ ಒಂದು ತಾಸ್ಗೆ ವರ್ಕ್ ಅಷ್ಟೇ ಸರ್ ಕೆಲಸ ಮಾಡ್ತೀವಿ. ನಮ್ಮ ಅಪ್ಪಾಜಿ ನಾವು ಕೆಲಸ ಮಾಡ್ತೀವಿ ಸರ್. ನಮ್ಮ ಅಪ್ಪಾಜಿಗೆ ಏನು ಫಸ್ಟು ಮೇವು ಅವೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಇನ್ನು ಉಳ್ಕಿದ ಎ ಟು ಜೆಡ್ ಅವ್ರದ್ದೇ ಕೆಲಸ. ನಮ್ದು ಹಾಲು ಕರೆಯೋದು ಮತ್ತು ಹಾಲು ಸರಬರಾಜು ಮಾಡೋದು ಇನ್ನಿತರ ಕೆಲಸ ನಮ್ದೆ. ಇನ್ನು ಉಳ್ಕಿದ ಏನಿದ್ರು ನಮ್ಮ ತಾವ ತಂದೆಯವರ ಮಾಡ್ಕೊಂತ. ಈಗ ಪಶುಭಾಗ್ಯ ಯೋಜನೆಯಲ್ಲಿ ನೀವು ಎರಡು ಹಸುಗಳನ್ನ ಸರ್ಕಾರದಿಂದ ಉಚಿತವಾಗಿ ತಗೊಂಡ್ರಿ. ಹಾ ಸರ್. ದನದ ಕೊಟ್ಟಿಗೆ ಅದು ಎಷ್ಟಿರ್ಬೇಕು, ಅದರ ನಿರ್ವಹಣೆ ಹೇಗೆ ಮಾಡ್ತಿದೆ ಸರ್? ದನದ ಕೊಟ್ಟಿಗೆ ಫಸ್ಟ್ ಗೆ ಸಣ್ಣದಿತ್ತು ಸರ್, ನಮ್ ಚಿಕ್ಕದಿತ್ತು. ಮ್ಯಾಕ್ಸಿಮಮ್ ಅಂದ್ರೆ 23 ಒಂದು 19 ಸೈಜ್ ಮೊದಲು. ಈಗ ಜಾಸ್ತಿ ಮಾಡಿದ್ವಿ ಸರ್, ಈಗ 40-23 ಆಗಲ್ಲ ಮಾಡಿದ್ವಿ. ಈಗ ಎಷ್ಟು ಆಕಳುಗಳಿದಾವೆ? ಈಗ 8 ಆಕಳಿದಾವೆ ಸರ್ ಪ್ರೆಸೆಂಟ್. ಓಹೋ, 8 ಆಕಳಿದೆ. 4 ಕರೀತಿದೆ ಸರ್, 4 ಪ್ರೆಗ್ನೆನ್ಸಿ ಇದು. ಆತರ ದನದ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ಕೊಟ್ಟಿಗೆ ಮೇಂಟೆನೆನ್ಸ್ ಏನೇನ್ ಮಾಡ್ತೀವಿ? ದನ ಕೊಟ್ಟಿಗೆ ಮೇಂಟೆನೆನ್ಸ್ ಒಂದಿನ ಬಿಟ್ಟು ಒಂದಿನ ಹಸು ಸ್ನಾನ ಮಾಡಿಸೋದು. ಒಂದಿನ ಬಿಟ್ಟು ಹಸು ಸ್ನಾನ ಯಾವ ತರ ಮಾಡಿಸ್ತೀವಿ? ದನದ ಕೊಟ್ಟಿನ ಅದೇ ತರ ಕ್ಲೀನ್ ಸ್ವಚ್ಛವಾಗಿಡುತ್ತೆ. ಸ್ವಚ್ಛವಾಗಿಟ್ಕೋ. ಹೌದು ಸರ್, ಪೂರ್ತಿ ಏನು ಇದಾಗಿಲ್ಲ ದನದ ಕೊಟ್ಟಿಗೆ. ಏನಿಲ್ಲ, ಹಸು ಮೇವು ಆಗಿದ್ದು ಅಷ್ಟೇ ಮೇವು ಬಿಟ್ರೆ ಅದ್ರ ಏನು ಇಟ್ಕೊಂಡೋಗಿಲ್ಲ ಸರ್. ಪೂರ್ತಿ ಎಲ್ಲ ಕಡೆ ತೊಳಿಬೇಕಂದ್ರೆ ಎಲ್ಲ ಕ್ಲೀನ್ ಆಗಿ ತೊಳೆಯೋದು. ಹಸು ಯಾವ ತರ ಸ್ನಾನ ಮಾಡಿಸ್ತೀವಿ ಕೊಟ್ಟಿಗೆ ಅದೇ ತರ ಮಾಡಿಸ್ತೀವಿ ಸರ್. ಅದ್ರ ನೀವು ತನ್ನ ಕೊಟ್ಟಿಗೆ ಹಾಕ್ತೀವಲ್ಲ ಸರ್, ಅದನ್ನ ಸ್ವಲ್ಪ ದೂರನ ಹಾಕಿದೀವಿ ಪೈಪ್ ಲೈನ್ ಮೂಲಕ. ಅದ್ರ ಮುಂದೆ ಗಂಜಲು ಅದು ಎಲ್ಲ ನೀರು ಹೋಗುತ್ತಲ್ಲ, ಎಲ್ಲ ಪೂರ್ತಿ ಕಡೆಗೆ ಹೋಗಿ ಸರ್. ಅದರಿಂದ ಯಾವ್ದು ಗಲೀಜು ಇಲ್ಲ, ಸ್ಮೆಲ್ ಇಲ್ಲ, ಯಾವ್ದು ಬರೋಗಿಲ್ಲ. ಅಲ್ಲಿ ಅದರಿಂದ ಬಂದ್ಯಪ್ಪ ಅಂದ್ರೆ ಬಂದಿದೀವಿ ತಿಪ್ಪೆಯಿಂದ ಅಂತ ಅನ್ಸ್ಬಾರ್ದು. ಅಂದ್ರೆ ಯಾರು ಮನುಷ್ಯರ ಕೆಲಸ ಮಾಡ್ಬೇಕೇನಾಗಿಲ್ಲ ಈಗ? ಇಲ್ಲ ಇಲ್ಲ ಇಲ್ಲ ಸರ್, ಎಲ್ಲ ಮಿಷಿನ್ ಎಲ್ಲ ಎಲ್ಲ HD ಪಂಪ್ ಬಂದಿದೆ. ಸ್ನಾನ ಮಾಡ್ಸಕ್ಕೆ ಅವಕ್ಕೆಲ್ಲ ಸಮಸ್ಯೆ ಇಲ್ಲ. 200 ಲೀಟರ್ ನೀರಾಗೈತಪ್ಪ ಅಂದ್ರೆ ನೀನು 8 ಹಸು ಸ್ನಾನ ಮಾಡಿಸ್ಬೋದು. ಹೌದು ಸರ್. ನೀರಿನ ಸೌಲಭ್ಯ ಇದೆಯೇ? ಚೆನ್ನಾಗಿದೆ ಸರ್, ನೀರಿನ ಸೌಲಭ್ಯ ಇದೆ. ಮೋಟರ್ ಎರಡು ಮೋಟರ್ ಇದೆ ಸರ್, ಪಂಪ್ ಸೆಟ್ ಇದೆ. ದನ ಕೊಟ್ಟಿಗೆ ಎಲ್ಲಿ ಹೊಲದಲ್ಲಿ ಮಾಡ್ಕೊಂಡ್ರ ಅಥವಾ? ಇಲ್ಲ ಸರ್, ಎಲ್ಲ ಹೊಲದಲ್ಲಿ. ಎಲ್ಲ ಹೊಲದಲ್ಲಿ? ಎಲ್ಲ ಹೊಲದಲ್ಲಿ ಇದೆ ಸರ್. ಇದುವರೆಗೂ ನಾವು ಹಸುಗಳು ಒಂದು ದಿನಕ್ಕೆ ಮನೆಗೆ ತಂದಿಲ್ಲ ಸರ್, ಎಲ್ಲ ತೋಟದನ್ನೇ ಮಾಡ್ಕೊಂಡಿದ್ವಿ. ನಮ್ಮ ತಮ್ಮ ನಾವೆಲ್ಲ ಮಾಡಿದ ಸರ್, ಈಗೆಲ್ಲ ಡಿವೈಡ್ ಆದಾಗಿಂತ ಅವ್ರವ್ರವ್ರ ಮಾಡ್ಕೊಂತಿದ್ವಿ ಸರ್ ಅಷ್ಟೇ. ಅವುಗಳಿಗೆ ಆಹಾರ ಪದ್ಧತಿ ಹೇಗಿದೆ, ಏನೇನು ಪೌಷ್ಟಿಕ ಆಹಾರಗಳನ್ನು ಕೊಡ್ತೀರಿ? ಫಸ್ಟ್ ನೇಮ್ ಸರ್ ನೇಪಾರ ಇದೆ ಸರ್, ಮತ್ತೆ ಗಿಣಿ ಹುಲ್ ಅಂತ ಬರುತ್ತೆ ಸರ್, ಆ ಹಸು ಹುಲ್ಲು. ಅದು ನೀವೇ ಬೆಳ್ಕೊಳ್ತೀರಿ? ಅವ್ರು ನಾವೇ ಬೆಳ್ಕೊಂತೀವಿ ಸರ್, ಅವ್ರು ನಮ್ಮ ತೋಟದಾಗಿರೋದು ಸರ್. ನೆಕ್ಸ್ಟ್ ಕ್ಯಾಟ್ಲ್ ಫೀಡ್ ಬಂದಪ್ಪ ಅಂದ್ರೆ ಡೈರಿ ಫುಡ್ ಹಾಕ್ತಿದ್ವಿ, ಬೈಪಾಸ್ ಹಾಕ್ತಿವಿ ಸರ್. ಮತ್ತೆ ಅಲ್ಲಿಂದ ಮೆಕ್ಕೆಜೋಳದ ಸೀಸನ್ ನನಗೆ ಮೆಕ್ಕೆಜೋಳ ಕಡಿಮೆ ಸರ್ ಹಾಕೋದು. ಸಜ್ಜೆ ಹಾಕ್ತಿವಿ ಸರ್ ಈಗ, ಅದು ಬಿಟ್ರೆ ಇನ್ನು ಹಾಕಲ್ಲ ಸರ್. ಇನ್ನು ಸೀಮೆ ಹುಲ್ಲು ಮಾತ್ರ ಅವ್ನ ಹಾಕ್ತಿವಿ. ಒಣ ಹುಲ್ಲು ಸರ್ ಹುಲಿಗಿಂದ ತರಿಸ್ತೀವಿ ಸರ್, ಒಂದು ಟ್ಯಾಕ್ಟ್ರಿಗೆ 7,000 ಸರ್. ಒಣಹುಲ್ಲು ಸರ್, ಅಲ್ಲಿಂದ ಇಲ್ಲಿ ಬರಕ್ಕೆ 7,000 ಸರ್. ಭತ್ತದಲ್ಲು? ಭತ್ತದಲ್ಲು ಬರ ಸರ್. ಒಂದು ವರ್ಷಕ್ಕೆ ಏನಿಲ್ಲ, ಒಂದು 5 ಗಾಡಿ ಹಾಕಿಂತೀವಿ ಸರ್. 5 ಗಾಡಿ ಹಾಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಸೊಪ್ಪಿ ಅವು ಇರುತ್ತಲ್ಲ ಸರ್, ಅಂತ ಒಟ್ಟು ಶೇಂಗಾ ಒಟ್ಟು ಬರುತ್ತೆ ಸರ್ ಬೇಸಿಗೆ. ಅದೊಂದು 2-4 ಗಾಡಿ ಇರುತ್ತೆ ಸರ್. ನಮ್ದು ಶೇಂಗಾನು ಬೆಳಿತೀರಿ? ಹೌದು. ಶೇಂಗಾನು ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ನಾವೊಂದು 3 ಎಕರೆ ಶೇಂಗಾ ಹಾಕ್ತೀವಿ ಸರ್. ಮತ್ತೆ ಅದನ್ನ ಅವ್ರ ಇನ್ನಂತ ಜನಕ್ಕೆ ಕೊಟ್ಟಿರ್ತಲ್ಲ ನೀರು ಕೊಡ್ತೀವಿ ಸರ್, ಅದರಿಂದ ಒಟ್ಟು ಶೇಂಗಾ ಒಟ್ಟು ಸಿಗುತ್ತೆ. ಈಗ ಶೇಂಗಾ ಬೆಳಿತಾ ಇದಾರೆ ಅಂದ್ರೆ ರೈತರಿಗೆ ದನಕರುಗಳಿದಾವೆ ಅಂತ ಅರ್ಥ? ಹೌದು ಸರ್, ಹೌದು. ಅದಕ್ಕೆ ದನಕರುಗಳು ಯಾರಿಗಿದೆ ಅವ್ರು ಮಾತ್ರ ಶೇಂಗಾ ಬೆಳಿತಾರೆ ಸರ್. ಇಲ್ಲಪ್ಪ ಅಂದ್ರೆ ಅವನ್ನ ಮೇಂಟೆನೆನ್ಸ್ ಜಾಸ್ತಿ ಆಗ್ತದಲ್ಲ ಸರ್, ಬೆಳಕ ಯಾರಿಗ ಆಗಲ್ಲ, ಇಷ್ಟನೂ ಕೊಡಲ್ಲ ಸರ್. ಯಾಕಂದ್ರೆ ಹಾಗೆ ನಮ್ ಬೇಕೇ ಬೇಕು ಅಂತಂದೇಳಿ ಹಾಕಿ ಹಾಕ್ತೀವಿ ಸರ್. ಅದೊಂದು ಇದ್ದೇ ಇರೋ ಸರ್, ಅದ್ರಲ್ಲಿಂದ ಎಲ್ಲ ಮೇವು ಸಂಗ್ರಹ ಮೇವ್ ಚಿಂತೆ ಮಾಡಾಗಿಲ್ಲ ಸರ್. ಅದೊಂದು ಒಣ ಹುಲ್ಲು ಹುಲಿಯಿಂದ ತರಿಸಲ್ಲ, ಅದೊಂದು ಕಾಸ್ಟ್ ಬಿಟ್ರೆ ಯಾವ್ದಿಲ್ಲ ಸರ್ ಕೊಂಡ್ಕೊಂಡು. ಒಂದೊಂದು ಉಳಿದೆಲ್ಲ ನೀವೇ ಬೆಳೆ? ಉಳಿದೆಲ್ಲ ನಾವೇ ಬೆಳಿತೀವಿ. ಮೆಕ್ಕೆಜೋಳ ತೆನೆ ರೌದಿ ಬರುತ್ತಲ್ಲ ಸರ್, ಅದನ್ನು ಒಂದು 2-3 ನಾಲ್ಕು ಟ್ಯಾಕ್ಟರ್ ಆಗುತ್ತೆ ಸರ್. 6 ಎಕರೆ ಮೆಕ್ಕೆಜೋಳದ ಎಲ್ಲ ಮೇವು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನ ಸುಗ್ಗಿಯಾಗಿ ಒಂದು ಏನು ಮೆಸಲ್ ಸರ್, ಒಣಕಡ್ಡಿ ಅಂತದ ಮೆಸಲ್ ಬ್ಯಾಸಿಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಸರ್. ಅವೆಲ್ಲ ಈಗ ಹೊಸ ವಿಧಾನವನ್ನು ಮಾಡಿದಾರಲ್ಲ, ಮೆಕ್ಕೆಜೋಳದ ಸಸಿಯನ್ನೇ ಬೆಳೆಸಿ

ಅಂತಂದ್ರೆ ಅದು ನಿಜವಾಗ್ಲ ಮೆಚ್ಚಲೇಬೇಕು. ಇದು ಒಳ್ಳೆ ಕೆಲಸ ಅದು ಮಂದ ಸರ್ ಹಿಂಗಾರ ನಮಗಂತೂ ಬಹಳ ಇಷ್ಟ ರೈತರಿ ನನಗಂತಲ್ಲ ಸರ್ ಎಲ್ಲಾ ರೈತರಂತ ಇವತ್ತು ಬಂತಪ್ಪ ಈ ಬಂತಪ್ಪ ಇವತ್ತಂತ ಎಂತ ನಾನು ಏನೇನು ದುಡ್ಡು ಇದ್ದಿಲ್ಲ ನನ್ನ ಹತ್ರ ಅಂತಂದು ಅದೊಂದು ಬಹಳ ಖುಷಿ ಸರ್ ನಮಗೆ. ಒಂದು ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಸರ್ ಬಂದೆ ಬರ ಅದು ಯಾವಾಗ ಹಾಕ್ತಾರೆ ಅದನ್ನ ಸರ್ ತಿಂಗಳ ತಿಂಗಳ ಹಾಕ್ತಾರೆ ಸರ್ ಒಂದೊಂದ್ಸಲ ಲೇಟ್ ಆಗುತ್ತೆ ಸರ್ ಮತ್ತೆ ಎಲೆಕ್ಷನ್ ಕೂಡ ದಿನ ಲೆಕ್ಕ ನೋಡಿದ್ರೆ ಒಂದು ದಿನಕ್ಕೆ 250 ರೂಪಾಯಿ ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಸಿಗುತ್ತೆ ಸರ್ ತಿಂಗಳಿಗೆ ಒಂದ್ಸಲ ಬರುತ್ತೆ ತಿಂಗಳಿಗೆ ಒಂದ್ಸಲ ಬರುತ್ತೆ ಸರ್ ಜನರಲ್ಲೂ ಒಂದ್ಸಲ ಲೇಟ್ ಆಗ್ತಾರೆ ಎಸ್ ಸಿ ಎಸ್ ಟಿ ಸರ್ ಬೇಗನ ಆಗ್ತಾರೆ. ಸೊ ಹಾಗಾಗಿ ಹೈನುಗಾರಿಕೆ ಅನ್ನೋದು ನಿಮ್ಗೆ ಲಾಭದಾಯಕವಾಗಿದೆ ಸರ್ ಒಳ್ಳೆ ಲಾಭದಾಯಕ ನಮಗಂತೂ ಕಸಬೆ ಸರ್ ಉಪ ಕಸಬಕ್ಕೆ ಅದೇ ಕಸಬದು ಮುಖ್ಯ ಕಸಬಿಗಾಗಿ ನಾವು ಇದು ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಅವ್ರು ಈಗ ನಿಮ್ಮ ಕುಟುಂಬದೊಳಗಡೆಗೆ ಯಾವ ರೀತಿ ಸಹಕಾರ ಇದೆ ಹೈನುಗಾರಿಕೆಗೆ ಯಾರೆಲ್ಲ ಏನೆಲ್ಲ ಕೆಲಸಗಳನ್ನು ಹಂಚ್ಕೊಳ್ತೀರಿ? ಈಗ ಸರ್ ನಮ್ಮ ಕುಟುಂಬಗಳಿಗೆಲ್ಲ ಸರ್ ನಾವು ಫಸ್ಟಿಗೆಲ್ಲ ತಣ್ಣ ತಮ್ಮ ಇದ್ರೆ ಸರ್ ಬೇರೆ ಆದಾಗಿಂದೆ ಅವ್ರನ್ನ ಅವರು ಕೆಲಸ ಮಾಡ್ತಾರೆ ಸರ್. ನಮ್ಮ ಅಪ್ಪಾಜಿ ಇರೋದು ಏನಿದ್ರು ಸರ್ ಹಸುವಿಂದ ಸಾಕಲಿಂದ ಹಿಡಿದು ಪೂರ್ತಿ ನಮ್ದು ಏನಿಲ್ಲ ಸರ್ ಜಾಸ್ತಿ ಕಡಿಮೆ ಕೆಲಸ ನಮ್ದು ಒಂದ್ ಸ್ವಲ್ಪ ಆ ಕಡೆ ಕಡೆ ಓಡಾಡೋದ್ರಿಂದ ಕಡಿಮೆ ಕೆಲಸ ಇರುತ್ತೆ ಸರ್ ನಮ್ದು ಹಸು ಹತ್ರ. ಈಗ ಇತ್ತೀಚೆಗೆ ಸರ್ ಫಸ್ಟಿಗೆಲ್ಲ ನಾನೇ ಅದ್ರಾಗ ಇನ್ವಾಲ್ವ್ ಆಗ್ತೈತೆ ಈಗ ಕಡಿಮೆ ಆಗಿದೆ ಸರ್ ಒಂದ್ ಸ್ವಲ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಓಡಾಟ ಒಂದ್ ಸ್ವಲ್ಪ ಆ ಕಡೆ ಕಡೆ ಇರೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೇನೆ. ಕಡಿಮೆ ಮಾಡ್ಕೊಂಡಿದ್ದ ಅಂತ ನಾನು ಬೆಳಗ್ಗೆ ಕೆಲಸ ಸಾಯಂಕಾಲ ಕೆಲಸ ಬಿಡಲ್ಲ ಸರ್. ಹಾಲು ಕರೆಯಲಿಂದ ಹಿಡಿದು ಪೂರ್ತಿ ನಾ ಡೈರಿ ಹಾಕುವವರು ಬರುವವರು ನಂದೇ ಕೆಲಸ. ನಮ್ಮ ಅಪ್ಪಾಜಿಗೆ ಮೇವು ಹಾಕೋದು ಅದ್ನ ಹಸು ನೀರು ಹುಡ್ಕೋದು ನಿರ್ವಹಣೆಗೆ ಅಷ್ಟೇ ಬಿಟ್ರೆ ಇನ್ ಎದಕ್ಕೆ ಏನು ಕರೆಯಲ್ಲ ಸರ್. ನಮ್ಮ ಅಪ್ಪಾಜಿ ನಂದೇ ಇಬ್ಬರದ ಕೆಲಸ ಜಾಸ್ತಿ. ನಮ್ಮಮ್ಮರು ಬರ್ತಾರೆ ಎಲ್ಲಾದ್ರೂ ಸ್ವಲ್ಪ ನಾವೇನು ಇಲ್ದಾಗ ಮಾತ್ರ ಇರ್ತಾರೆ ಸರ್ ಇನ್ವಾಲ್ವ್ ಆಗ್ತಾರೆ. ನಮ್ಮ ಹೆಣ್ಮಕ್ಳು ಅಷ್ಟು ಐಡಿಯಾ ಇಲ್ಲ ಸರ್ ಬರಲ್ಲ ಅದರಲ್ಲಿ. ರೇಷ್ಮೆ ಆದಾಯ ಎಷ್ಟಿದೆ ನಿಮಗೆ ಮಾಸಿಕ? ಸರ್ ಮಾಸಿಕ ನಾವು ಮ್ಯಾಕ್ಸಿಮಮ್ ಸರ್ ಒಂದ್ 100 ಮಟ್ಟೆಗೆ ಏನಿಲ್ಲ ಅಂದ್ರೆ ನಾವು ಒಂದ್ ಮಾಸಿಕ ಒಂದು 100-300 ಮಟ್ಟೆ ತರಿಸ್ತೀವಿ. ಈಗ ಕಡಿಮೆ ಮಾಡಿದೀವಿ ಸರ್ ಒಂದ್ ಸ್ವಲ್ಪ ಬೆಳೆ ಹೊಸ ಬೆಳೆ ಆಗಿದೆಯಿಂದ ಈ ಪ್ರೆಸೆಂಟ್ ಇದೆ ಸರ್ ಆಲ್ರೆಡಿ ಆಗ್ಲೇ ಒಂದು 250 ಮಟ್ಟೆ ಇದೆ. ಒಂದ್ ಮಾಸಿಕ ಏನಿಲ್ಲ ಅಂದ್ರೆ ಒಂದು 70-80,000 ಬರುತ್ತೆ ಸರ್ ಕಡಿಮೆ ಅಂದ್ರು ಅದ್ ಕಡಿಮೆ ಸರ್ ನಾ ಹೇಳಿರೋದು. ಜಾಸ್ತಿ ಸರ್ ನಾವು ಏನಿಲ್ಲ ಅಂದ್ರೆ ಒಂದ್ ಟೈಮಲ್ಲಿ ತಗೊಂಡು 180,000 90,000 ಮಟ್ಟೆ ತಗೊಂಡಿದ್ದೀನಿ ಒಂದ್ ತಿಂಗಳಿಗೆ. ಮತ್ತೆ ರೈತರು ಸ್ವಲ್ಪ ಅಂದ್ರೆ ಜಾಣತನವನ್ನ ಮಾಡಿದ್ರೆ ಮಾಡ್ಬೇಕು ಸರ್ ಹೈನುಗಾರಿಕೆ ಮತ್ತೆ ರೇಷ್ಮೆ ಬೇರೆ ಬೇರೆ ಬೆಳೆಗಳನ್ನ ಆಶ್ರಯಿಸ್ಕೊಂಡ್ರೆ ಆರ್ಥಿಕವಾಗಿ ಸುಧಾರಿಸಬಹುದು. ಆರ್ಥಿಕ ತುಂಬಾನೇ ಸುಧಾರಿಸ ಸರ್. ಮತ್ತೆ ಅದನ್ನೇನು ಇನ್ನೊಂದ್ ಸರ ಇನ್ನ ಏನ್ ಕೈ ಬಿಡ್ತೈತೆ ಏನಿಲ್ಲ ಒಂದು ಹೈನುಗಾರಿಕೆ ಕೈ ಬಿಡೋದಿಲ್ಲ ಸರ್. ಇವತ್ತಿನ ನನ್ನ ರೇಟ್ ಏನೈತೆ ನನ್ನ ದುಡ್ಡು ಎಷ್ಟೈತೆ ನೋಡ್ಕೋಬಹುದು ಸರ್. ಇವತ್ತು ನಾನು ಇಷ್ಟ ಹಾಲು ಹಾಕಿದ್ದೀನಿ ಇದಕ್ಕೆ ನನಗೆ ಇಷ್ಟು ದುಡ್ಡು ಐತೆ ಅಂತಂದ್ರೆ ನನ್ನ ದುಡ್ಡು ನನ್ನ ಜೋಬಾಗಿ ಇದ್ದಂಗೆ ಸರ್. ಇವತ್ತು ದುಡ್ಡು ಕೇಳಿದ್ರೆ ಕೊಡ್ತಾರೆ ಸಕ್ರೆಟರಿಗಳಿಗೆ ಕೊಟ್ಟೆ ಕೊಡ್ತಾರೆ. ಇವತ್ತು ನನಗೆ ಇಷ್ಟು ದುಡ್ಡು ಬೇಕು ನನಗೆ ಹಸುಗರಾಮಿಲ್ಲ ಅಂತಂದೇಳಿ ಕೊಟ್ಟೆ ಕೊಡ್ತಾರೆ. ಎಲ್ಲ ಡೈರಿಗಳು ಕೊಡ್ತಾರೆ ಸರ್ ನಮ್ಮ ಹಾಲು ಸಾಲದ ರೂಪದಲ್ಲಿ ಇಲ್ಲ ಸಾಲದ ರೂಪದಲ್ಲಿ ಮುಂಗಡ ಪಾವಂಗಡ ಕೊಡ್ತಾರೆ. ಎಷ್ಟು ಕೇಳಿದ್ರು ಕೊಡ್ತಾರೆ. ಮತ್ತೆ ಅದ್ರೊಳಗೆ ಸರ್ KMF ಲಿಂದ ಡಾಕ್ಟರ್ ಫೆಸಿಲಿಟಿ ಐತಿ. ಹೌದು ಸರ್ ಡೈರೆಕ್ಟ್ ಸೀದಾ ಮನೆಗೆ ಬರ್ತಾರೆ ಡಾಕ್ಟರ್. ನಿಮ್ದು ಏನು ಹಸು ಇದೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ತಾರೆ. ಮತ್ತೆ ಸರ್ ನಮ್ಮ ಡೈರಿಯಲ್ಲಿ ಸದಸ್ಯತೆ ಹೊಂದಿರ್ತಾರಲ್ಲ ಗಂಡು ಹೊಂದಿದ್ರೆ ಗಂಡ ಮತ್ತು ಹೆಂಡತಿಗೆ ಏನದ ಆಕಸ್ಮಿಕವಾಗಿ ಡೆತ್ ಆಯ್ತಪ್ಪ ಅಂದ್ರೆ KMF ಲಿಂದ ಐತೆ ಸರ್ ತೀರ್ಕೊಂಡಿರ್ತಕ್ಕಂತ ಇವ್ರದಕ್ಕೆ 20,000 ರೂಪಾಯಿ ಕೊಡ್ತಾರೆ ಸರ್. ಆನ್ ದ ಸ್ಪಾಟ್ 10,000 ಕೊಡ್ತಾರೆ ಸರ್. ರೆಕಾರ್ಡ್ಸ್ ಎಲ್ಲ ಒದಗಿಸಿದ್ಮೇಲೆ ಇನ್ನೊಂದು 10,000 ಅಕೌಂಟ್ಗೆ ಹಾಕ್ತಾರೆ ಸರ್. ಒಟ್ಟು ಹಾಲು ಉತ್ಪಾದಕರ ಸಂಘದಿಂದ ಕುಟುಂಬಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಹೌದು ಸರ್. ಒಳ್ಳೇದು ಅಂಜಿನಪ್ಪರೆ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಪಶುಭಾಗ್ಯ ಯೋಜನೆಯ ಮೂಲಕ ನೀವು ಹೈನುಗಾರಿಕೆಯನ್ನು ಆರಂಭಿಸಿ ನಿಮ್ಮ ಜೀವನದ ಆರ್ಥಿಕ ಸುಧಾರಣೆಯನ್ನು ಕಂಡುಕೊಂಡಿದ್ದೀರಿ. ಹೌದು ಸರ್. ಈ ಎಲ್ಲ ಅನುಭವಗಳನ್ನು ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಹೈನುಗಾರಿಕೆ ಕುರಿತು ಶ್ರೀ ಕೆ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕೆಲವು ಕೃಷಿ ಗೀತೆಗಳನ್ನು ಕೇಳಿ ಬರೋಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿ. ಎದುರಿಸುವ ಸದಾಚಾರವನ್ನು ಮರೆಯಬೇಡಿ. Oh.